ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ಅಡಿಕೆ ಸಂಸ್ಕರಣೆ ಮತ್ತು ಮಾರುಕಟ್ಟೆಗೆ ಸಿದ್ದತೆ. ಈ ಕುರಿತು ಸಿದ್ದಾಪುರ ತಾಲೂಕಿನ ಗುಂಜಗೋಡು ಗ್ರಾಮದ ಸುಜಯ್ ಭಟ್ ಅವರೊಂದಿಗೆ ಸಂದರ್ಶನ. ಸುಜಯ್ ಭಟ್ ಅವರೇ ನಮಸ್ಕಾರ. ನಮಸ್ಕಾರ. ಅಡಿಕೆ ಕೃಷಿಯಲ್ಲಿ ಪ್ರಮುಖವಾಗಿ ಎದುರಿಸುವಂತಹ ಒಂದು ಸವಾಲು ಅಂದರೆ ಕೊಯ್ಲು ಮಾಡುವಂತಹದ್ದು ಮತ್ತು ಆ ನಂತರದ ಒಂದು ಸಂಸ್ಕರಣೆ ಮಾಡುವಂತಹದ್ದು. ವಿಶೇಷವಾಗಿ ಚಾಲಿ ಅಡಿಕೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಅದನ್ನು ಮಾಡಬೇಕಾಗ್ತದೆ. ಒಣಗಿಸುವಂತಹದ್ದು, ಆ ನಂತರ ಅದರ ಸಿಪ್ಪೆಯನ್ನು ತೆಗೆಯುವಂತಹದ್ದು, ಮತ್ತೆ ವಿಂಗಡಣೆ ಮಾಡುವಂತಹದ್ದು, ಮತ್ತು ಮಾರುಕಟ್ಟೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂತಹದ್ದು. ನೀವು ಇದನ್ನು ಒಂದು ಸ್ವಉದ್ಯೋಗವಾಗಿ ಹೇಗೆ ಕೈಗೊಂಡ್ರಿ? ನಮಸ್ತೆ. ನಾನು ಮೂಲತಃ ಕೃಷಿಕನಾಗಿದ್ದರು, ನನ್ನ ತಂದೆ ಒಬ್ಬ ಕೃಷಿಕರೇ ಆಗಿದ್ದರು. ನಾನು SSLCವರೆಗೆ ಊರಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಲ್ಲಿ ವೇದ ವಿಜ್ಞಾನ ಗುರುಕುಲ ಅಂತ ಇದೆ, ಅಲ್ಲಿ ಸಂಸ್ಕೃತ ಯೋಗ ಮುಂತಾದ ಶಿಕ್ಷೆಗಳನ್ನು ಪಡ್ಕೊಂಡೆ. ನಂತರ ಎಸ್ ವ್ಯಾಸ ಅಂತ ಪ್ರಶಾಂತಿ ಯೋಗ ಯೂನಿವರ್ಸಿಟಿಯಲ್ಲಿ ಯೋಗ BSCಯನ್ನು ಮಾಡಿ ನಂತರ ಸಂಸ್ಕೃತದಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ರಾಮಮೂರ್ತಿನಗರಲ್ಲಿ ನನ್ನ ಸ್ವಂತ ಯೋಗ ಸೆಂಟರನ್ನು ಕೂಡ ಓಪನ್ ಮಾಡಿದ್ದೆ. ಓಪನ್ ಮಾಡಿ ಸುಮಾರು 16 ವರ್ಷಗಳ ಕಾಲ ಮನೆಯಿಂದ ಹೊರಗಡೆ ಇದ್ದೆ. ರಜಾ ಅವಧಿಯಲ್ಲಿ ಊರ ಕಡೆ ಬರ್ತಾ ಇದ್ದೆ. ಊರಿನ ಕೃಷಿ ಚಟುವಟಿಕೆಗಳ ಟಚ್ ಇತ್ತು ನನಗೆ. ಈ ಕೊರೋನಾ ಕಾಲದಲ್ಲಿ, ಆಫ್ಟರ್ ಕೊರೋನಾ ಫಸ್ಟ್ ವೇವ್ ಆದ ನಂತರ ಎರಡನೇ ಅಲೆ ಪೂರ್ವದಲ್ಲಿ ಮತ್ತೆ ಬೆಂಗಳೂರಿಗೆ ಹೋಗಿ ಉದ್ಯೋಗವನ್ನು ಶುರು ಮಾಡಿದೆ. ನಂತರ ಎರಡನೇ ಅಲೆ ಏನು ಬಂತು, ಮತ್ತೆ ಊರಿಗೆ ಬಂದೆ. ಆಮೇಲೆ ತಂದೆ ತಾಯಿಗಳ ಒತ್ತಡದಿಂದ ಮತ್ತೆ ಕೃಷಿಯಲ್ಲಿ ನನಗಿರುವಂಥ ಆಸಕ್ತಿಯ ಹಿನ್ನೆಲೆ ಕೂಡ ನಾನು ಕೃಷಿಯಲ್ಲೇ ಏನಾದರೂ ಮಾಡಬೇಕು ಅಂತ ನಿರ್ಧಾರ ಕೈಗೊಂಡೆ. ಆಗ ಇಲ್ಲಿ ಊರ ಕಡೆ ನೋಡಿದಾಗ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ 80% ವೃದ್ಧರೇ ಇದ್ದಾರೆ. ಈಗ ಯುವಜನತೆ ಕಂಪ್ಲೀಟ್ ಆಗಿ ಸಿಟಿ ಕಡೆ ಶಿಫ್ಟ್ ಆಗಿದೆ. ಸೊ ಊರಲ್ಲಿ ಎಲ್ಲ ಅಬೌವ್ 50 ಮಾತ್ರ ಊರಲ್ಲಿ ಇದ್ದಾರೆ. ಈಗ ಇಲ್ಲಿ ಕಾರ್ಮಿಕರ ಸಮಸ್ಯೆ ಬಹಳ ಇದೆ. ಈಗ ಅಡಿಕೆ ಕೊಯ್ಲಿಗಾಗಿರ್ಬೋದು, ಕೊಯ್ಲು ಆದಮೇಲೆ ಅದ್ರ ಒಣಗಿಸಿ ಅದನ್ನ ನೆಕ್ಸ್ಟ್ ಹಂತದ ಪ್ರೊಸೆಸಿಂಗ್ ಏನು ಮಾಡ್ತಾರೆ ಅದಕ್ಕೆ ತುಂಬ ತೊಂದರೆ ಆಗ್ತಾ ಇತ್ತು. ಸೊ ಇದನ್ನು ಮನಗಂಡು ಮೊದಲು ನಮ್ಮನೆಯಲ್ಲೇ ಮನೆ ಉಪಯೋಗಕ್ಕಾಗಿ ಚಿಕ್ಕ ಮಷಿನನ್ನು ತಗೊಂಡಿದ್ವಿ. ಸೊ ನಮ್ಮನೆಯಲ್ಲಿ ಏನು ಅಡಿಕೆ ನಾವು ಬೆಳಿತೀವಿ ಅದನ್ನು ನಮ್ಮ ಮನೆಯಲ್ಲೇ ನಾವೇ ಯಂತ್ರೋಪಕರಣಗಳನ್ನು ಉಪಯೋಗಿಸಿ ಅದನ್ನು ಪ್ರೊಸೆಸ್ ಮಾಡ್ತಿದ್ವಿ. ಸೊ ಆಮೇಲೆ ಯೋಚನೆ ಬಂತು, ಇದನ್ನೇ ಯಾಕೊಂದು ಉದ್ಯೋಗವನ್ನಾಗಿ ಮಾಡಬಾರ್ದು, ನಮ್ಮ ಹಾಗೆ ಎಲ್ಲರೂ ತೊಂದರೆ ಪಡ್ತಾ ಇದ್ದಾರೆ, ಕೆಲಸಗಾರರಿಲ್ಲದೆ ತೊಂದರೆ ಪಡ್ತಾ ಇದ್ದಾರೆ. ಸೊ ಎಲ್ರಿಗೂ ಅನುಕೂಲ ಆಗೋದ್ರ ಜೊತೆಗೆ ಆರ್ಥಿಕವಾಗಿ ನಮಗೂ ಒಂದು ಸಹಾಯ ಆಗತ್ತೆ ಅಂತ ಒಂದು ದೃಷ್ಟಿಯಿಂದ. ಸೊ ಅದೇ ಸಮಯದಲ್ಲಿ ನಮಗೆ ತೋಟಗಾರಿಕಾ ಇಲಾಖೆಯಿಂದ ಅದಕ್ಕೆ ಸಬ್ಸಿಡಿ ಇರುವ ಬಗ್ಗೆನೂ ಮಾಹಿತಿ ಸಿಕ್ತು. ಸೊ PFME ಯೋಜನೆಯಡಿ ಅದಕ್ಕೆ ಅಪ್ಲೈ ಮಾಡಿದೆ. ಸೊ ಅದು ನಮಗೆ ಉಪಯೋಗ ಆಯಿತು. ಅದರಿಂದ ಅಡಿಕೆ ಸಂಸ್ಕರಣಾ ಘಟಕ ಅಂತ ಒಂದು ಆರಂಭ ಮಾಡಿದ್ದೀನಿ. ಸೊ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ. ಸೊ ಈಗ ಹಳ್ಳಿ ಕಡೆ ಎಷ್ಟೋ ರೈತರು ಈಗ ಸಂತೋಷ ಪಡ್ತಾ ಇದ್ದಾರೆ. ಯಾಕೆ ಅಂದರೆ ಅಡಿಕೆ ನಾವು ಒಣಗಿಸಿ ಇಟ್ಟರೆ ಆಯಿತು, ಇಲ್ಲಿ ತಂದರೆ ನಮಗೆ ಸುಲಿದು ಅದನ್ನು ಯಾವ ಥರ ಗ್ರೇಡಿಂಗ್ ಮಾಡಬೇಕೋ ಗ್ರೇಡಿಂಗ್ ಮಾಡಿ ಮಾರುಕಟ್ಟೆಗೆ ಸಿದ್ಧವಾಗಿ ನಾವು ಕೊಡ್ತಾ ಇದ್ವಿ. ಸೊ ಅದರಿಂದ ಎಷ್ಟೋ ಕಾರ್ಮಿಕರ ಸಮಸ್ಯೆ ತಪ್ಪಿದೆ. ಸೊ ರೈತರೆಲ್ಲ ತುಂಬ ಖುಷಿಯಾಗಿದ್ದಾರೆ. ಈಗ ಕೃಷಿ ಯಾಂತ್ರೀಕರಣದ ಬಗ್ಗೆ ಮಾತನಾಡುವಾಗ ಎಲ್ಲ ಹೇಳುವಂತಹದ್ದು, ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ಯಾಂತ್ರೀಕರಣ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ, ಅಡಿಕೆಯನ್ನು ಒಣಗಿಸಿದ ನಂತರ ಅದನ್ನು ಸುಲಿಯುವಂತಹದ್ದು, ಮಾನವ ಶ್ರಮವನ್ನು ಉಪಯೋಗಿಸಿಕೊಂಡು ಸುಲಿಯುವಂತಹದ್ದು ಮತ್ತು ಯಂತ್ರದಿಂದ ಸುಲಿಸುವಂತಹದ್ದು, ಏನೇನು ವ್ಯತ್ಯಾಸಗಳಿವೆ, ಏನು ಅನುಕೂಲತೆ ಇದೆ? ಮಾನವ ಮತ್ತು ಯಂತ್ರೋಪಕರಣಗಳಿಗೆ ಯಾವತ್ತೂ ನಾವು ಮ್ಯಾನ್ಯುವಲ್ ಆಗಿ ಮಾಡಿದ್ರೆ ಅದು ಉತ್ತಮ. ಬಟ್ ಈಗ ಕೆಲಸಗಾರರ ಕೊರತೆಯಿಂದ ಸೊ ಯಂತ್ರೋಪಕರಣಗಳಿಗೆ ನಾವು ಒಗ್ಗಿಕೊಳ್ಳುವುದು ಅನಿವಾರ್ಯ. ಸೊ ಇದರಲ್ಲಿ ಡಿಫ್ರೆನ್ಸ್, ಭೇದ ಏನಿದೆ ಅಂದರೆ, ಮ್ಯಾನ್ಯುವಲ್ ಆಗಿ ನಾವು ಅಡಿಕೆ ಸಿಪ್ಪೆಯನ್ನು ಬಿಡಿಸಿದಾಗ ಅಡಿಕೆ ಒಡೆಯೋದಿಲ್ಲ, ಇಡೀ ಅಡಿಕೆ ಹಾಗೆ ಸಿಗುತ್ತೆ. ಸೊ ಯಂತ್ರೋಪಕರಣಗಳಿಗೆ ಏನು ಮಷಿನ್ಗೆ ನಾವು ಹಾಕಿದಾಗ ಅದು ಏನು ಪ್ರೊಸೆಸ್ ಮಾಡಬೇಕಾದ್ರೆ ಅದರಲ್ಲಿ ಏನು ನಾವು ಯೂಸ್ ಮಾಡ್ತೀವಿ, ರಬ್ಬರ್ ಆಗಿರ್ಬೋದು, ಹಲ್ಲಾಗಿರ್ಬೋದು. ಸೊ ಮಷಿನ್ನಲ್ಲೂ ಎರಡು ಮೂರು ಥರ ಇದೆ. ಹಲ್ಲಿನ ಮಷಿನ್ ಆದರೆ ಅಡಿಕೆಗೆ ಮಾರ್ಕ್ ಬೀಳುತ್ತೆ, ಚಿಕ್ಕದಾಗಿ ಗಾಯ ಆಗುತ್ತೆ. ಸೊ ರಬ್ಬರ್ ಮಷಿನ್ ಆದರೆ ಈ ಅಡಿಕೆಯಲ್ಲಿ ಏನು ಬಿರುಕು ಬಂದಿರುತ್ತೋ ಆ ಥರ ಅಡಿಕೆಗಳು ಒಡೆದು ಎರಡು ಹೋಳಾಗುತ್ತೆ. ಸೊ ಅದೊಂದು ಡ್ರಾಬ್ಯಾಕ್ ಮಿಷಿನ್ನಲ್ಲಿ ಇದೆ. ಬಿಟ್ಟರೆ ಉಳಿದಂತೆ ಕೈಯಲ್ಲಿ ಸುಲಿಯೋದಾಗಲಿ ಮಿಷಿನ್ನಲ್ಲಿ ಸುಲಿಯೋದಾಗಲಿ ಬಹಳ ವ್ಯತ್ಯಾಸ ಏನು ಕಂಡುಬರಲ್ಲ. ಈ ಮಿಷಿನರಿಯನ್ನು ಖರೀದಿ ಮಾಡಬೇಕಿದ್ರೆ ಹೆಚ್ಚು ಬಂಡವಾಳ ತೊಡಗಿಸಿಕೊಳ್ಬೇಕು ಅಂತ ಒಂದು ಅನಿವಾರ್ಯವಾದ ಮಿಷಿನರಿ ಖರೀದಿ ಮಾಡಬೇಕಾದ್ರೆ ನಾವು ಯಾವ ಪರ್ಪಸ್ಸಿಗಾಗಿ ಮಾಡ್ತೀವಿ ಅನ್ನೋದು ಮುಖ್ಯ. ಸೊ ಈಗ ಕೃಷಿಕರು ಮನೆ ಪರ್ಪಸ್ಸಿಗಾದರೆ ಈಗ ಚಿಕ್ಕ ಚಿಕ್ಕ ಮಷಿನ್ಗಳು ಬಂದಿದೆ. ಸೊ ಒಂದು 2 ಎಕರೆವರೆಗೆ ಒಂದು ಅಡಿಕೆ ತೋಟವನ್ನು ಇತ್ಕೊಂಡವನು ಸಹಿತ ಒಂದು ಮಷಿನನ್ನು ಕೊಂಡುಕೊಳ್ಬೋದಾದಂಥ ದರದಲ್ಲಿ ಮಷಿನ್ಗಳು ಲಭ್ಯ ಇದೆ ಮಾರುಕಟ್ಟೆಯಲ್ಲಿ. ಸೊ ಇನ್ನು ವಾಣಿಜ್ಯವಾಗಿ ಮಾಡಬೇಕು ಅಂತ ಆದರೆ ಅವಾಗ ಸ್ವಲ್ಪ ಹೆಚ್ಚಿನ ಬಂಡವಾಳ ತೊಡಗಿಸುವುದು ಅನಿವಾರ್ಯ ಆಗುತ್ತೆ. ಆಮೇಲೆ ಈಗ ಇದರಲ್ಲಿ ಈ ಒಂದು ತ್ಯಾಜ್ಯದ ಒಂದು ನಿರ್ವಹಣೆ ಮಾಡುವಂಥದ್ದು, ವಿಶೇಷವಾಗಿ ಅಡಿಕೆ ಸುಲಿಯುವ ಒಂದು ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಧೂಳು ಬರ್ತದೆ ಅಂತ ಒಂದಿದೆ, ಆಮೇಲೆ ಅದರ ಒಂದು ಸಿಪ್ಪೆಯಾಗ್ಬೋದು, ಇದರ ಒಂದು ನಿರ್ವಹಣೆ ಎಲ್ಲ ಹೇಗೆ? ಈಗ ಒಣ ಅಡಿಕೆ ಸುಳಿಬೇಕಾದ್ರೆ ಧೂಳು ನಾವು ಅದನ್ನು ತಪ್ಪಿಸೋದು ಬಹಳ ಕಷ್ಟ. ಸೊ ನಾನು ಅದನ್ನು ಕಡಿಮೆ ಮಾಡಲಿಕ್ಕೋಸ್ಕರನೇ ಚೆನ್ನೈ ಕೊಯಮತ್ತೂರಿಂದ ಡಸ್ಟ್ ಕಲೆಕ್ಟರ್ ಅಂತ ಒಂದು ಪ್ರಾಡಕ್ಟನ್ನು ತರಿಸಿದೆ. ಬಟ್ ಅದು ಈ ಮಷಿನ್ನಿಗೆ ನಮಗೆ ಇಲ್ಲಿ ಈ ಪ್ರಮಾಣದ ಧೂಳಿಗೆ ಅದು ಸೆಟ್ ಆಗಲಿಲ್ಲ. ಸೊ ಅದಕ್ಕೆ ನಾವು ಇನ್ನೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಫಾಗರನ್ನು ಇನ್ಸ್ಟಾಲ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಸರಿಯಾದಂತಹ ಸಲಹೆ ಮತ್ತು ಮಾರ್ಗದರ್ಶನ ಪಡ್ಕೊಳ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ಸರಿಯಾದ ಒಂದು ಮಾರ್ಗದರ್ಶನ ಸಿಕ್ಕಿದ್ರೆ ಅದಕ್ಕೆ ಧೂಳು ಹೊರಗಡೆ ಪ್ರಸಾರ ಆಗದಂತೆ ಫಾಗರನ್ನು ಅಳವಡಿಸ್ಬೇಕು ಅಂತ ಒಂದು ಯೋಚನೆ ಮಾಡ್ತಾ ಇದ್ದೀನಿ. ಸೊ ಅದು ಇನ್ನೂ ಟ್ರಯಲ್ ಆ್ಯಂಡ್ ಎರರ್ ಇದರಲ್ಲಿ ಇದೆ. ಸೊ ಮುಂದಿನ ದಿನಗಳಲ್ಲಿ ನೋಡಬೇಕು. ಈ ಚಾಲಿ ಮಾಡುವಂಥ ಒಂದು ಹಂತದಲ್ಲಿ ಬಿಸಿಲಿನಲ್ಲಿ ಒಣಗಿಸುವಾಗ ಸರಿಯಾದಂತಹ ಒಂದು ಹಂತ ಅಂದರೆ ಏನು, ಅಂದರೆ ಎಷ್ಟು ದಿವಸ ಒಣಗಿಸಬೇಕು, ಅದನ್ನು ಮಗಚುವಂತಹದ್ದು, ಇದ್ರ ಬಗ್ಗೆ ಹೇಳಿ. ಚಾಲಿ ಒಣಗಿಸಬೇಕಾದ್ರೆ ಆಕ್ಚುಲಿ 38-45 ದಿನಗಳು ಅಂತ ಹೇಳ್ತಾರೆ. ಈಗ ಮೋಡ ಕವಿದ ವಾತಾವರಣ, ಅದೇ ನಾನು ನೆಕ್ಸ್ಟ್ ಅದನ್ನೇ ಹೇಳಬೇಕು ಅಂತಿದ್ದೆ. ಸೊ ಮೋಡ ಕವಿದ ವಾತಾವರಣ ಮತ್ತು ಪ್ರಖರವಾದ ಬಿಸಿಲು ಅದಕ್ಕೆ ಅನುಗುಣವಾಗಿ ನಾವು ನೋಡ್ಕೊಬೇಕಾಗತ್ತೆ. ಸೊ ನೀವು ಒಣಗಿಸ್ಬೇಕಾದ್ರೆ ರ್ಯಾಂಡಮ್ ಆಗಿ ಒಂದು 4 ಅಡಿಕೆಯನ್ನು ತೆಗೆದು ಅದನ್ನು ಬಿಡಿಸಿದಾಗ ಅಡಿಕೆ ಒಳಗಡೆ ಕಟ್ ಮಾಡಿ ನೋಡಬೇಕು, ಒಳಗಡೆ ಅದು ಹಸಿ ಇದೆಯೋ ಒಣಗಿದೆಯೋ ಅಂತ, ಅದು ಮೇನು. ಸೊ ನಾವು ಮೇಲ್ಗಡೆ ಸಿಪ್ಪೆ ಒಣಗದಂತೆ ಕಾಣುತ್ತೆ, ಬಟ್ ಅಡಿಕೆ ಒಳಗಡೆ ಕ್ಲೀನಾಗಿ ಒಣಗಿರಲ್ಲ. ಆ ಥರ ಇದ್ದರೆ ನಾವು ಮಿಷಿನ್ನಿಗೆ ಹಾಕಿದಾಗ ಈ ಬೆಳೆಗೋಟು ಅಂತ ಏನು ಹೇಳ್ತೀವೋ ಅದು ತುಂಬ ಜಾಸ್ತಿ ಬರುತ್ತೆ. ಸೊ ಇಲ್ಲಾಂದರೆ ಅಡಿಕೆ ಮುಗ್ಗಿ ಹಾಳಾಗೋಂಥ ಸಂಭವ ಇರುತ್ತೆ. ಸೊ ಅದಕ್ಕಾಗಿ ವಾತಾವರಣವನ್ನು ನೋಡಿಕೊಂಡು ನಾವು ಅದಕ್ಕೆ ಎಕ್ಸಾಕ್ಟಾಗಿ ಇಂತಿಷ್ಟೇ ದಿನ ಅಂತ ಹೇಳೋಕ್ಕಾಗಲ್ಲ ಕೃಷಿಯಲ್ಲಿ. ಸೊ ವಾತಾವರಣ ಮತ್ತು ಮಳೆ ಬಿಸಿಲು ಇದರ ಅನುಗುಣವಾಗಿ ರೈತರು ಈಗ ಅಡಿಕೆ ಮೊದಲಿಂದನೂ ಅಡಿಕೆ ಬೆಳೆಗಾರರು ಏನಿದ್ದಾರೋ ಅವರಿಗೆ ಒಂದು ನಾರ್ಮಲ್ ಕಾಮನ್ ನಾಲೆಜ್ ಇರುತ್ತೆ, ಎಷ್ಟು ದಿನ ಬೇಕಾಗ್ಬೋದು, ಇಂಥ ವಾತಾವರಣಕ್ಕಾದ್ರೆ ಎಷ್ಟು ದಿನ ಅಡಿಕೆಯನ್ನು ಒಣಗಿಸ್ಬೇಕು ಅಂತ. ಸೊ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಇದೇ ಪ್ರಶ್ನೆಯನ್ನು ಸ್ವಲ್ಪ ಮುಂದುವರಿಸಿ ಹೇಳೋದಿದ್ರೆ, ಈಗ ವಾತಾವರಣದಲ್ಲಿ ಸಾಕಷ್ಟು ಏರುಪೇರು ಆಗ್ತಾ ಇದೆ, ಅಕಾಲಿಕವಾಗಿ ಮಳೆ ಬರ್ತಾ ಇದೆ ಅಂತ ಹೇಳಿ, ಇದನ್ನು ತಪ್ಪಿಸೋದಕ್ಕಂತಲೇ ಒಣಗಿಸುವಂತಹ ಒಂದು ಗೂಡು ಅಂತ ಮಾಡ್ತಾರೆ, ಪ್ಲಾಸ್ಟಿಕ್ ಹಾಕಿಸ್ಕೊಂಡು. ಇದರಲ್ಲಿ ಒಣಗಿಸುವಂತಹ ಒಂದು ಸಂದರ್ಭದಲ್ಲಿ ಏನು ಮುಂಜಾಗ್ರತೆ ವಹಿಸಬೇಕಾಗ್ತದೆ ಮತ್ತು ಒಳ್ಳೆಯ ಗುಣಮಟ್ಟದ ಚಾಲಿ ಅಡಿಕೆ ಪಡೆಯುವುದು ಹೇಗೆ? ಈಗ ಡ್ರೈಯರ್ ಅಂತ ನಾವು ಏನು ಮಾಡ್ತೀವಿ ಪ್ಲಾಸ್ಟಿಕ್ ಹಾಕಿ, ಸೊ ಅದರಲ್ಲಿ ಒಣಗಿಸಿದ್ರೆ ಚೆನ್ನಾಗಿ ಒಣಗುತ್ತೆ. ಏನು ಈಗ ಹೊರಗಡೆ ಒಣಗಿಸಿದ್ರೆ 40 ದಿನ ಬೇಕಾಗೋದು, ಇದರಲ್ಲಿ ಒಣಗಿಸಿದ್ರೆ ನಿಮಗೆ 22-25 ಡೇಸಲ್ಲಿ ಅಡಿಕೆ ಒಣಗುತ್ತೆ. ಆದರೆ ಎಷ್ಟೋ ರೈತರಿಗೆ ಅದಕ್ಕೆ ಬೇಕಾಗುವಂಥ ಜಾಗದ ಕೊರತೆ ಇದೆ ಮತ್ತು ಅದಕ್ಕೆ ಹೂಡುವಂಥ ಬಂಡವಾಳದ ಕೊರತೆ ಇದೆ. ಈಗ ಅಡಿಕೆ ಒಣಗಿಸ್ಲಿಕ್ಕೆ ಒಂದು 25-30 ಡೇಸ್ ಸಾಕಾಗುತ್ತೆ. ಈಗ 30 ದಿನಗಳಿಗಾಗಿ ಅವನು 1-1.5 ಲಕ್ಷ ಖರ್ಚು ಮಾಡೋದನ್ನು ರೈತರಿಗೆ ಸಮಸ್ಯೆ ಆಗುತ್ತೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಜಾಗ ತುಂಬ ವಿಶಾಲವಾದ ಜಾಗ ಇದ್ದವರು ಆ ಥರ ಏನಾದರೂ ಒಂದು ಶೆಡ್ಗಳನ್ನು ಮಾಡಿ ರೈತರಿಗೆ ಅಡಿಕೆ ಒಣಗಿಸಿ ಕೊಡುವಂಥ ಒಂದು ಯೋಚನೆ ಯಾರಾದರೂ ಮಾಡಿದ್ರೆ, ಅಥವಾ ಪಂಚಾಯಿತಿ ವತಿಯಿಂದನೋ ಅಥವಾ ಯಾವ್ದಾದ್ರೂ ಸಂಘ ಸಂಸ್ಥೆಗಳಿಂದನೋ ಸೊಸೈಟಿಗಳಿಂದನೋ ಆ ಥರ ಒಂದು ಕ್ರಮ ಕೈಗೊಂಡ್ರೆ ಅದು ರೈತರಿಗೆ ಬಹಳ ಅನುಕೂಲ ಆಗುತ್ತೆ. ಈಗ ತಾರಸಿಯ ಮೇಲೆ ಒಣಗಿಸುವಂಥದ್ದು ಮತ್ತು ನೆಲದಲ್ಲಿ ಒಣಗಿಸುವಂಥದ್ದಕ್ಕೇನಾದ್ರು ವ್ಯತ್ಯಾಸ ಉಂಟ? ಈಗ ಸ್ಲ್ಯಾಬ್ ಮೇಲೇನೆ ಅಡಿಕೆ ಒಣಗಿಸ್ತಾರೆ, ಅದು ಹೀಟ್ ತುಂಬ ಪ್ರೊಡ್ಯೂಸ್ ಆಗೋದ್ರಿಂದ ಅಡಿಕೆ ಬಿರುಕು ಬರುತ್ತೆ. ನೆಲದ ಮೇಲೆ ರಾತ್ರಿ ಇಬ್ಬನಿಯಲ್ಲಿ ನೆಲ ತಂಪಾಗುತ್ತೆ, ಬಿಸಿಯಲ್ಲಿ ಬಿಸಿಲು ಏರುತ್ತಾ ಹೋದಂಗೆ ನೆಲದ ಶಾಖ ಜಾಸ್ತಿ ಆಗುತ್ತೆ. ಸೊ ಅಡಿಕೆ ಒಂದೇ ಪ್ರಮಾಣದಲ್ಲಿ ಒಣಗುತ್ತೆ. ಸ್ಲ್ಯಾಬ್ ಮೇಲೆ ನಾವೇನು ಹಾಕ್ತೀವಿ, ಸ್ಲ್ಯಾಬ್ ರಾತ್ರಿ ಸಹಿತ ಅದು ಉಷ್ಣ ಕೊಡ್ತಾ ಇರುತ್ತೆ. ಸೊ ಅದಕ್ಕಾಗಿ ಒಂದೇ ಸೈಡ್ ಅಡಿಕೆ ಜಾಸ್ತಿ ಒಣಗುತ್ತೆ ಮತ್ತು ಅಡಿಕೆ ಬೇಗ ಡ್ರೈ ಆಗಿ ಬಿರುಕು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೆಲದ ಮೇಲೆ ಒಣಗಿಸಿ ಕ್ರಮವಾಗಿ ಅದನ್ನು ಅಡಿಕೆಯನ್ನು ತಿರುಗಿಸಿದಾಗ ಒಳ್ಳೆಯ ಚಾಲಿ ಬರಲಿಕ್ಕೆ ಸಹಾಯ ಆಗುತ್ತೆ. ಈಗ ಒಳ್ಳೆಯ ಒಂದು ಗುಣಮಟ್ಟದ ಅಡಿಕೆ ಅಂದರೆ ಹೇಗಿರಬೇಕು, ಅದರ ಗುಣಲಕ್ಷಣ ಹೇಗಿರ್ತದೆ? ಗುಣಮಟ್ಟದ ಅಡಿಕೆ ಅಂದರೆ ಈಗ ಅಡಿಕೆಯಲ್ಲಿ ಯಾವುದೇ ಬಿರುಕು ಇರಬಾರ್ದು. ಅದು ಅಡಿಕೆ ಬಿಟ್ಟಾಗ ಅದೇನು ಎದುರುಗಡೆ ಒಂದು ನಾವು ಮೂಗು ಅಂತ ಏನು ಹೇಳ್ತೀವಿ ಅದು ದಾರ ಥರ ಇರುತ್ತೆ, ಅದು ಅದರಲ್ಲಿ ಇರಬಾರ್ದು. ಸೊ ಅಡಿಕೆ ಕ್ಲೀನಾಗಿ ಇರಬೇಕು, ಒಳ್ಳೆ ಬಿಳಿ ಬಣ್ಣದಲ್ಲಿದ್ದರೆ ಉತ್ತಮ. ಈಗ ಅಡಿಕೆಯ ಒಂದು ವಿಂಗಡಣೆಗಾಗಿ ಯಂತ್ರಗಳ ಒಂದು ಲಭ್ಯತೆ ಇದೆಯಾ? ಅಡಿಕೆಗಳ ವಿಂಗಡಣೆಗಾಗಿ ನಾವು ಗ್ರೇಡರ್ ಅಂತ ಏನು ಹೇಳ್ತೀವಿ, ಈಗ ನಾವು ಯೂನಿಟಲ್ಲೂ ಗ್ರೇಡರನ್ನು ಹಾಕ್ಕೊಂಡಿದ್ದೀವಿ. ಅದರಲ್ಲಿ ಚಿಕ್ಕ ಚೂರು ಬೇರೆ, ಚಕ್ರ ಬೇರೆ, ಎರಡು ಹೋಳು ಬೇರೆ, ಚಾಲಿ ಬೇರೆ ಮತ್ತು ಬೆಳೆಗೋಟು ಬೇರೆ ಆಗುತ್ತೆ. ಸೊ ಯಂತ್ರಗಳ ಉಪಯೋಗದಿಂದ ಒಂದು 60-70% ವಿಂಗಡಣೆ ಮಾಡ್ಬೋದು. ಉಳಿದ ವಿಂಗಡಣೆಯನ್ನು ನಾವು ಮ್ಯಾನ್ಯುವಲ್ ಆಗಿ ಅವಲಂಬಿಸೋದು ಅನಿವಾರ್ಯ ಆಗಿದೆ. ಯಾಕೆಂದರೆ ಗ್ರೇಡಿಂಗ್ ನಾವು ಏನೇ ಮಾಡಿದ್ರೂ ಅದು ಏನು ಸೈಜ್ ಇರುತ್ತೋ ಸೈಜ್ ಗ್ರೇಡಿಂಗ್ ಆಗಿರುತ್ತೆ. ಸೊ ಚಾಲಿಯಲ್ಲಿ ಚಿಕ್ಕ ಸೈಜ್ ಕೂಡ ಇರುತ್ತೆ, ದೊಡ್ಡ ಸೈಜ್ ಕೂಡ ಇರುತ್ತೆ. ಈ ಚಕ್ರದಲ್ಲಿ ಏನೇ ನಾವು ಸೈಜ್ ಮಾಡಿರ್ತೀವೋ ಚಕ್ರ ಬೀಳಲಿಕ್ಕೆ ಅಂತ ಅದರಲ್ಲಿ ಚಿಕ್ಕ ಚಾಲಿನೂ ಬಂದ್ಬಿಡುತ್ತೆ. ಸೊ ಒಂದು 60-70% ನಾವು ಮಷಿನನ್ನು ಅವಲಂಬಿಸ್ಬೋದು, ಉಳಿದು 30% ಮ್ಯಾನ್ಯುವಲ್ ಆಗಿ ಮಾಡೋದು ಉತ್ತಮ. ಈಗ ಅಡಿಕೆಯಲ್ಲಿ ಕೂಡ ಸಾಕಷ್ಟು ತಳಿಗಳಿವೆ. ಈಗ ಸ್ಥಳೀಯ ಅಲ್ಲದೆ ಕೆಲವೊಂದು ಸರಿ ಮಂಗಳ ಹಾಕ್ಬೋದು ಅಥವಾ ಸುಮಂಗಳ ಆಗ್ಬೋದು ಅಥವಾ ಮೋಹಿತ್ ನಗರ ಅಂತ ಇರ್ಬೋದು. ಅಡಿಕೆಯ ಗುಣಮಟ್ಟದಲ್ಲಿ ಏನಾದರೂ ವ್ಯತ್ಯಾಸ ಆಗ್ತದ? ಅಡಿಕೆ ತಳಿ ಅಲ್ಲಲ್ಲಿ ವಾತಾವರಣಕ್ಕೆ ಮತ್ತು ಭೂಗುಣಕ್ಕೆ ಅನುಗುಣವಾಗಿ ತಳಿಯನ್ನು ಆಯ್ಕೆ ಮಾಡಿದ್ರೆ ಉತ್ತಮ. ಈಗ ಮಂಗಳ ಸುಮಂಗಳ ಏನು ಈ ಕಡೆ ನಮ್ಮ ಸಿದ್ದಾಪುರ ಸಿರಸಿ ಕಡೆ ಹಾಕಿದ್ರೆ ಫಸಲಲ್ಲಿ ಈಗ ಅಡಿಕೆ ಏನು ಇಳುವರಿಯಲ್ಲಿ ಸ್ವಲ್ಪ ಕುಂಠಿತ ಆಗುತ್ತೆ. ಸೊ ಈಗ ಸಿದ್ದಾಪುರ ಸಿರಸಿ ತಳಿ ಏನಿದೆಯೋ ಅದರಲ್ಲಿ ಬರುವಂತಹ ಅಡಿಕೆ ಕೊನೆಯಲ್ಲಿ ನಾವು ಹಿಡುಪು ಅಂತ ಏನು ಹೇಳ್ತೀವಿ ಅಡಿಕೆ ಪ್ರಮಾಣ ಅಡಿಕೆ ಸಂಖ್ಯೆ ಮಂಗಳ ಮತ್ತು ಸುಮಂಗಳದಲ್ಲಿ ಅಷ್ಟು ಬರಲ್ಲ. ಮತ್ತು ಪ್ರಾದೇಶಿಕ ಮಾರುಕಟ್ಟೆ ಅನುಗುಣವಾಗಿ ನಾವು ತಳಿಯನ್ನು ಆಯ್ಕೆ ಮಾಡಿಕೊಳ್ಳುವುದು ಉತ್ತಮ. ಈಗ ಸುಮಂಗಳ ಮಂಗಳ ಅಡಿಕೆಗೆ ಸ್ಥಳೀಯ ಮಾರುಕಟ್ಟೆ ಅಷ್ಟು ಉತ್ತಮವಾಗಿಲ್ಲ, ಆದ್ದರಿಂದ ಅಲ್ಲಿ ಪ್ರಾದೇಶಿಕ ಭೂಗುಣ ವಾತಾವರಣ ಮತ್ತು ಮಾರುಕಟ್ಟೆಯನ್ನು ನೋಡಿಕೊಂಡು ತಳಿಯನ್ನು ಆಯ್ಕೆ ಮಾಡಿಕೊಳ್ಳೋದು ಉತ್ತಮ ಅನ್ನೋದು ನನ್ನ ಸಲಹೆ. ಈಗ ಎಷ್ಟು ಸರಿ ಅಡಿಕೆಯನ್ನು ತಕ್ಷಣಕ್ಕೆ ಮಾರಾಟ ಮಾಡುವುದರ ಬದಲಿಗೆ ಹೊಸ ಅಡಿಕೆಯಾಗಿ ಮಾರಾಟ ಮಾಡುವುದರ ಬದಲಿಗೆ ಹಳತಿಗೆ ಇಡುವಂಥ ಒಂದು ಕ್ರಮ ಇರ್ತದೆ, ಅದರಿಂದಾಗಿ ಗುಣಮಟ್ಟದಲ್ಲಿ ಎಷ್ಟು ಮಟ್ಟಿಗೆ ವ್ಯತ್ಯಾಸ ಆಗ್ತದೆ? ನನ್ನ ಊಹೆ ಪ್ರಕಾರ ಅದು ಹಿಂದಿನಿಂದ ನಡೆದುಕೊಂಡ ಬಂದಂತಹ ಒಂದು ಪರಂಪರೆ. ಈಗ ಹಿಂದಿನವರು ಏನು ಹೇಳ್ತಿದ್ರು ಅಂದರೆ ಅಡಿಕೆ ಮನೆಯಲ್ಲಿದ್ದರೆ ಹಣ ಇದ್ದಂತೆ ಅಂತ. ಆಗ ಬ್ಯಾಂಕಿಂಗ್ ವ್ಯವಸ್ಥೆಗಳು ಅಷ್ಟಾಗಿ ಚಾಲ್ತಿಯಲ್ಲಿ ಇರಲಿಲ್ಲ ಮತ್ತು ಪಟ್ಟಣಗಳಿಗೆ ಬಂದು ಅನಿವಾರ್ಯವಾದಾಗ ಹಣ ಪಡ್ಕೊಳ್ಳುವಂತಹ ಅಥವಾ ಸಾಲ ಪಡ್ಕೊಳ್ಳುವಂಥದ್ದು ಫಿಕ್ಸೆಡ್ ಇಡುವಂಥದ್ದು ಅಥವಾ ಬ್ಯಾಂಕ್ ಅಕೌಂಟಿಂದ ಡ್ರಾ ಮಾಡುವಂತಹ ಪದ್ಧತಿ ಕಡಿಮೆ ಇತ್ತು. ಸೊ ಹಣ ಬೇಕಾದಾಗ ಅಡಿಕೆಯನ್ನು ವಿಕ್ರಿ ಮಾಡಿ ಹಣ ಪಡ್ಕೊಳ್ಳುವಂಥ ವ್ಯವಸ್ಥೆ ಇತ್ತು. ಬಟ್ ಈಗ ಕಾಲ ಬದಲಾಗಿದೆ, ಎಲ್ಲ ಮೊಬೈಲಲ್ಲೇ ಮಾಡ್ಬೋದು. ಸೊ ಚಾಲಿಯನ್ನು ಅಥವಾ ಅಡಿಕೆಯನ್ನು ಇಟ್ಟು ಅದರ ತೂಕವನ್ನು ಕಳೆದುಕೊಳ್ಳೋದಕ್ಕಿಂತ ಒಂದು ಸರಿಯಾದ ಸಮಯದಲ್ಲಿ ಮಾರುಕಟ್ಟೆ ದರ ನೋಡಿಕೊಂಡು ನಮಗೆ ತೃಪ್ತಿಯ ದರದಲ್ಲಿ ಚಾಲಿಯನ್ನು ಅಥವಾ ಅಡಿಕೆಯನ್ನು ವಿಕ್ರಿ ಮಾಡಿ ಬಂದ ಹಣವನ್ನು ನಿಮಗೆ ಇಡಬೇಕು ಅಂತಾದರೆ ಬ್ಯಾಂಕಲ್ಲೂ ಕೂಡ ಇಡ್ಬೋದು. ಈಗ ನಾವು ನಮ್ಮ ಯೂನಿಟಿಗೆ ಬರುವಂಥ ಎಷ್ಟೋ ಅಡಿಕೆಯನ್ನು ನೋಡ್ತೀವಿ, 8 ತಿಂಗಳ 10 ತಿಂಗಳ ವರ್ಷ ಆದಮೇಲೆ ತರ್ತಾರೆ, ಅದು ಒಳಗಡೆ ಹುಳ ಬಂದಿರುತ್ತೆ ಮತ್ತು ಅಡಿಕೆ ತೂಕ ಕಳ್ಕೊಂಡಿರುತ್ತೆ. ಸೊ ಅಡಿಕೆಯನ್ನು ನೀವು ಒಂದು ವರ್ಷ ಕಷ್ಟಪಟ್ಟು ಬೆಳೆದು ಒಂದು ವರ್ಷ ಇಟ್ಟು ಹುಳಕ್ಕೆ ಅದನ್ನು ಕೊಡೋದು ಬದಲು, ಸೊ ನೀವು ಸರಿಯಾದ ಟೈಮಲ್ಲಿ ನಿಮಗೆ ತೃಪ್ತಿ ಆಗುವಂತಹ ಒಂದು ದರ ಬಂದಾಗ ವಿಕ್ರಿ ಮಾಡಿ ಹಣವನ್ನೇ ಇಡೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಈಗ ಹುಳ ಬಾರದ ಹಾಗೆ ಸಾಕಷ್ಟು ರಾಸಾಯನಿಕವನ್ನು ಕೂಡ ಬಳಕೆ ಮಾಡ್ತಾರೆ, ಅದು ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ಲ. ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ಲ ಅದು. ಅದಕ್ಕೆ ಏನಾದರೂ ಪರ್ಯಾಯ ಇದೆಯಾ? ಅದಕ್ಕೆ ಪರ್ಯಾಯ ಅಂತ ದೂಹ ಹಾಕೋದು ಅಂತ ಹೇಳ್ತಾರೆ, ಈ ಗಂಧಕವನ್ನು ಮತ್ತು ರಂಜಕವನ್ನು ಹಾಕಿ ಹೊಗೆ ಹಾಕುವಂತ ಮಾಡ್ತಾರೆ. ಸೊ ಎಲ್ಲದಕ್ಕಿಂತ ಅದು ಏನಿದ್ರೂ ರಾಸಾಯನಿಕ ಬಳಕೆನೇ ಆಗಿರುತ್ತೆ. ನ್ಯಾಚುರಲ್ ಆಗಿ ನಾವು ಅಡಿಕೆಯನ್ನು ಏನು ಕನ್ಸ್ಯೂಮ್ ಮಾಡ್ತೀವೋ ಅದು ಆಗಲ್ಲ, ನಾವು ಅಗೇನ್ ರಾಸಾಯನಿಕವನ್ನು ಬಳಸಿದಂತನೇ ಅದು. ಸೊ ನ್ಯಾಚುರಲ್ ಆಗಿ ಇದ್ದಷ್ಟು ಇಟ್ಟಷ್ಟು ಒಳ್ಳೆಯದು. ಆಮೇಲೀಗ ಹಳೆಯ ಅಡಿಕೆಯನ್ನು ಮಾರಾಟ ಮಾಡುವಂಥ ಒಂದು ಸಂದರ್ಭದಲ್ಲಿ ಸ್ಥಳೀಯವಾಗಿ ಮಾರಾಟ ಆಗ್ತಾ ಇದೆಯೋ ಅಥವಾ ದೂರದ ಮಾರ್ಕೆಟಿಗೆ ಹೋಗ್ತದ ಹೇಗೆ? ಇಲ್ಲಿ ಹೆಚ್ಚಿನ ಒಂದು 80% ರೈತರು ವ್ಯವಸಾಯ ಸಹಕಾರಿ ಸಂಘಗಳನ್ನ ಅವಲಂಬಿಸಿದ್ದಾರೆ. ಸೊ ಮೊದಲು ಮನೆಗಳಲ್ಲೇ ವ್ಯಾಪಾರಸ್ಥರು ಬರ್ತಿದ್ರು, ತಗೊಂಡು ಹೋಗ್ತಿದ್ರು. ಬಟ್ ಈಗ ವ್ಯವಸಾಯ ಸಹಕಾರಿ ಸಂಘಗಳು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ರೈತರದ್ದು ಸಹಕಾರಿ ಸಂಘಗಳಲ್ಲಿ ಖಾತೆಗಳಿವೆ. ಸೊ ಅವರಿಗಲ್ಲಿ ಸೌಲಭ್ಯಗಳು ಸಿಗ್ತಾ ಇದೆ. ಆದ್ದರಿಂದ ಹೆಚ್ಚಿನ ರೈತರು ಸಹಕಾರಿ ಸಂಘಗಳ ಮೂಲಕನೇ ಅಡಿಕೆಯನ್ನು ವಿಕ್ರಿ ಮಾಡ್ತಾ ಇದ್ದಾರೆ. ಏನು ನಾವೇನು ಕೊಳೆ ಅಡಿಕೆ ಅಂತ ಹೇಳ್ತೀವೋ, ಅಥವಾ ಸ್ವಲ್ಪ ಈ ಲೋ ಕ್ವಾಲಿಟಿ ಅಡಿಕೆ ಅಂತ ಏನು ಹೇಳ್ತೀವಿ, ಕೋಕಾ ಕೊಳೆ ಅಡಿಕೆ, ಈ ಥರದ್ದು ಮಾತ್ರ ಮನೆಗಳಲ್ಲಿ ಕೊಡುವಂಥ ಪದ್ಧತಿಗಳಿದೆ. ಬಟ್ ಒಳ್ಳೆ ಅಡಿಕೆಯನ್ನು ಹೆಚ್ಚಾಗಿ ಸಹಕಾರಿ ಸಂಘಗಳ ಮೂಲಕನೇ ವ್ಯಾಪಾರ ಆಗ್ತಾ ಇದೆ. ಈ ಹಸಿ ಅಡಿಕೆಯನ್ನು ಕೊಯ್ಲು ಮಾಡಿ ಸಂಸ್ಕರಣೆ ಮಾಡುವಂಥದ್ದು ಮತ್ತು ಈ ಚಾಲಿಯನ್ನು ಮಾಡುವಂಥದ್ದು ಏನು ಲಾಭ? ಚಾಲಿಯನ್ನು ಮಾಡೋದ್ರಿಂದ ಕೆಲಸ ಕಡಿಮೆ. ಈಗ ಹಸಿ ಅಡಿಕೆಯನ್ನು ಕೊಯ್ಲು ಮಾಡಿದಾಗ ಅದು ಅವತ್ತೇ ಸುಲಿಯುವಂಥ ಕೆಲಸಗಾರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಒಮ್ಮೆ ಕೆಲಸಗಾರ ಸಿಗಲಿಲ್ಲ ಅಂದರೆ ಅಡಿಕೆ ಹಾಳಾಗ್ತಾ ಬರುತ್ತೆ. ಸೊ ಮತ್ತು ಅಡಿಕೆಯನ್ನು ಕೊಯ್ದಾದಮೇಲೆ ಸುಲಿಯೋದೊಂದೇ ಅಲ್ಲ, ಅದನ್ನು ಬೇಯಿಸಬೇಕು, ಒಣಗಿಸಬೇಕು. ಈಗ 2 ವರ್ಷದಿಂದ ನಮಗೆ ನಮ್ಮ ವಾತಾವರಣ ನಮಗೆ ರೈತರಿಗೆ ಸಹಕಾರ ಕೊಡ್ತಾ ಇಲ್ಲ. ಸೊ ಅಡಿಕೆ ಬೇಯಿಸಿ ಒಣಗಿಸಿದಾಗ ಮೋಡ ಕವಿದ ವಾತಾವರಣ ಇದ್ರೂ ಕೂಡ ಕೆಂಪಡಿಕೆ ಹಾಳಾಗುತ್ತೆ. ಸೊ ಅದು ಎಲ್ಲ ದೃಷ್ಟಿಯಿಂದ ಹೆಚ್ಚಾಗಿ ಚಾಲಿ ಮಾಡಿದ್ರೆ ನಿಮಗೆ ತೂಕದಲ್ಲೂ ಬರುತ್ತೆ. ಕೆಲಸನೂ ಈ ಕೆಲಸಗಾರರ ಏನು ತೊಂದರೆ ಇದೆಯೋ ಅದನ್ನು ನಾವು ಸ್ವಲ್ಪ ಬಗೆಹರಿಸಿಕೊಂಡು ಈ ಚಾಲಿ ಒಣಗಿಸಿ ತುಂಬಿಟ್ರೆ ಆಯಿತು. ಸೊ ಉಳಿದೆಲ್ಲ ಈಗ ಮಷಿನರಿಗಳನ್ನು ಯೂಸ್ ಮಾಡಿ ಮಾಡ್ಬೋದು. ಆದರೆ ಕೆಂಪಡಿಕೆ ಮಾಡಿದಾಗ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಕೆಲಸಗಾರರ ಅವಶ್ಯಕತೆ ಇದೆ. ಈಗ ಕೆಂಪಡಿಕೆ ಮಷಿನ್ ಸುಲಿಯುವಂಥ ಮಷಿನ್ಗಳು ಕೂಡ ಬಂದಿವೆ. ಆದರೆ ಸಿರಿಸಿ ಸಿದ್ದಾಪುರ ಅಡಿಕೆಗೆ ಅದಷ್ಟು ಸಕ್ಸಸ್ ಆಗಲಿಲ್ಲ. ಇನ್ನು ಈಗ ಸಾಗರ ಶಿವಮೊಗ್ಗ ಈ ಕಡೆ ಭದ್ರಾವತಿ ಸೈಡ್ ಅಡಿಕೆಗೆ ಅಡಿಕೆ ಹಸಿ ಅಡಿಕೆ ಮಿಲ್ಗಳೇ ಆಗಿವೆ. ಬಟ್ ಸಿರಿಸಿ ಸಿದ್ದಾಪುರದಲ್ಲಿ ಹಸಿ ಅಡಿಕೆ ಮಿಲ್ಗಳಾಗಿಲ್ಲ. ಯಾಕೆ ಅಂದರೆ ಇಲ್ಲಿ ಅಡಿಕೆ ಸೈಜ್ ವೇರಿ ಇದೆ. ಒಂದೇ ಕೊನೆಯಲ್ಲಿ 3 ಥರದಿಂದ 4 ರೀತಿಯ ಸೈಜ್ಗಳು ಬರ್ತಾ ಇದೆ. ಸೊ ಆದ್ದರಿಂದ ದೊಡ್ಡ ಅಡಿಕೆ ಹೆಚ್ಚಾಗಿ ಮಾರ್ಕ್ ಬೀಳುತ್ತೆ, ಚಿಕ್ಕ ಅಡಿಕೆ ಹಾಗೆ ಬಂದ್ಬಿಡುತ್ತೆ. ಸೊ ಇದೆಲ್ಲ ಸಮಸ್ಯೆ ಇರೋದ್ರಿಂದ ಹಸಿ ಅಡಿಕೆ ಮಿಲ್ಗಳು ಸಿರಿಸಿ ಸಿದ್ದಾಪುರದಲ್ಲಿ ಕಾಣ್ತಾ ಇಲ್ಲ. ಒಟ್ಟಿನಲ್ಲಿ ಸ್ವ ಉದ್ಯೋಗವಾಗಿ ಇದನ್ನು ಕೈಗೊಳ್ಳೋದಕ್ಕೆ ಎಷ್ಟು ಮಟ್ಟಿಗೆ ಅವಕಾಶ ಇದೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಇನ್ನೊಂದು, ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ನಾವು ಮೊಬೈಲ್ನ ಬಗ್ಗೆ ಭಾಳ ಮಾತಾಡ್ತೀವಿ. ಮೊಬೈಲ್ ಹ್ಯಾಂಡಲ್ ಕೈಯಲ್ಲಿರುವಂಥ ಮೊಬೈಲ್ ಅಂತಲ್ಲ, ಮೊಬೈಲ್ ಯೂನಿಟ್ ಅಂತ ಹೇಳಿ. ಈ ಅಡಿಕೆಯ ಸುಲಿಯುವ ಒಂದು ಮೊಬೈಲ್ ಘಟಕವನ್ನು ಸ್ಥಾಪನೆ ಮಾಡುವುದಿದ್ರೆ ಹೇಗೆ? ಈ ಮೊಬೈಲ್ ಯೂನಿಟ್ಗಳು ತುಂಬ ಇವೆ, ಈಗ ಆಲ್ರೆಡಿ ಇದೆ. ಅಡಿಕೆ ಕೊಯ್ಲು ಮಾಡೋದಕ್ಕೂ ಮೊಬೈಲ್, ಅಡಿಕೆ ಕೊಯ್ಲು ಮಾಡೋದಕ್ಕೆ ಹೆಚ್ಚಾಗಿ ದೋಟಿಯನ್ನೇ ಅವಲಂಬಿಸ್ತಾ ಇದ್ದಾರೆ. ಈಗ ಒಂದು 2 ವರ್ಷ ಆಯಿತು ನಾನು ಮನೆಗೆ ಬಂದ ನಂತರ, ನಮ್ಮದೊಂದು 55-60 ಕ್ವಿಂಟಲ್ ಅಡಿಕೆ ಮಾಡ್ತೀವಿ. ನಾನು ಸ್ವತಃ ಅಷ್ಟನ್ನು ನಾನೇ ಕೊಯ್ಲು ಮಾಡ್ತೀನಿ, ಸೊ ದೋಟಿಯನ್ನು ಉಪಯೋಗಿಸಿ. ಸೊ ದೋಟಿ ಬಂದಿರೋದ್ರಿಂದ ಕೊನೆಗೆ ಅಡಿಕೆ ಬೆಳೆಗಾರರಿಗೆ ಅದೊಂದು ವರದಾನ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಈಗ ಕೊನೆ ಗೌಡ್ರನ್ನೇ ಅವಲಂಬಿಸಬೇಕಿತ್ತು, ಅವ್ರು ಬಂದಾಗಲೇ ಎಲ್ಲ ಕೆಲಸ ಆಗಬೇಕಿತ್ತು. ಸೊ ಈಗ ದೋಟಿ ಬಂದೋದ್ರಿಂದ ಈಗ ಚಿಕ್ಕ ಪುಟ್ಟ ಬೆಳೆಗಾರರಿಗೂ ಸಹ ಅವರೇ ಅದನ್ನು ಮಾಡ್ಕೊಳ್ಳುವಂತಹ ಪರಿಸ್ಥಿತಿಗೆ ಬಂದಿದೆ. ಸೊ ಈ ಮೊಬೈಲ್ ಯೂನಿಟ್ ಏನಂತ ಈಗ ಆಲ್ರೆಡಿ ಇದೆ, ಅದು ತುಂಬ ಯೂನಿಟ್ಗಳಿದೆ. ಸಿದ್ದಾಪುರಕ್ಕಿಂತ ಸಿರಿಸಿ ಕಡೆ ಜಾಸ್ತಿ ಇದೆ. ಅದು ಪ್ರಾಬ್ಲಮ್ ಏನು ಅಂದರೆ, ಹಳ್ಳಿ ಕಡೆ ಮಧ್ಯ ಅಡಿಕೆ ಸುಲಿಬೇಕಾದರೆ ಈಗ ಟ್ರ್ಯಾಕ್ಟರ್ ಮೌಂಟೆಡ್ ಇರ್ಬೋದು ಅಥವಾ ಡಿಸೈಲ್ ಮಷಿನ್ಗಳಿರ್ಬೋದು, ಅದಕ್ಕೆ ಪ್ರಸಕ್ತವಾದ ಸೂಕ್ತವಾದ ಜಾಗ ಬೇಕಾಗುತ್ತೆ. ಅದರಲ್ಲಿ ಧೂಳು ಏನು ಬರುತ್ತೋ ಮನೆಗಳಿದ್ದಲ್ಲಿ ಅಥವಾ ಈಗ ವಾಸ ಸ್ಥಳದಲ್ಲಿ ಅದನ್ನು ಮಾಡಲಿಕ್ಕಾಗಲ್ಲ. ದೊಡ್ಡ ಗ್ರೌಂಡ್ ಬೇಕಾಗತ್ತೆ ಅಥವಾ ಬಯಲು ಜಾಗ ಬೇಕಾಗುತ್ತೆ. ಸೊ ಸಿದ್ದಾಪುರ ಪ್ರದೇಶಗಳಲ್ಲಿ ಅಂತಹ ಗ್ರಾಮಗಳಲ್ಲಿ ಅಂತಹ ಜಾಗಗಳ ಕೊರತೆ ಇದೆ. ಇದು ಹೆಚ್ಚು ಗುಡ್ಡ ಬೆಟ್ಟಗಳ ಊರಾದ್ರಿಂದ ಅಂತಹ ವಿಶಾಲವಾದ ಜಾಗದ ಕೊರತೆ ಇದೆ. ಆದ್ದರಿಂದ ಮೊಬೈಲ್ ಯೂನಿಟಲ್ಲಿ ಮತ್ತೊಂದು ತೊಂದರೆ ಏನಾಗುತ್ತೆ ಅಂದರೆ, ಅವ್ರು ಗ್ರೇಡಿಂಗ್ ಮಾಡಿ ಕೊಡೋಕ್ಕಾಗಲ್ಲ. ಎಲ್ಲಿ ಅಡಿಕೆ ಸುಲಿದು ಕೊಟ್ಟು ಹೋಗ್ತಾರೆ, ಅದರಲ್ಲಿ ಮತ್ತೆ ರಿಜೆಕ್ಷನ್ ಏನು ಬರುತ್ತೋ ಅದನ್ನು ಮತ್ತೆ ಮ್ಯಾನ್ಯುವಲ್ ಆಗಿ ಕ್ಲೀನ್ ಮಾಡಿಸ್ಬೇಕಾಗತ್ತೆ. ಸೊ ಈಗ ಕೆಲಸಗಾರರ ತೊಂದರೆ ಅಂತಲೇ ನಾವು ಮಷಿನ್ಗಳಿಗೆ ಹೋಗ್ತೀವಿ, ಮಷಿನ್ ಆದಮೇಲೆ ಮತ್ತೆ ಕೆಲಸಗಾರನ ಹಚ್ಚಬೇಕು ಅಂತ ಅಂದರೆ ಮತ್ತೆ ಅದೊಂದು ತೊಂದರೆ ಆಗುತ್ತೆ. ಸೊ ಫಿಕ್ಸ್ಡ್ ಯೂನಿಟ್ ಇದ್ದಾಗ ನಿಮ್ಗೆ ಆ ತೊಂದರೆಗಳು ತಪ್ಪುತ್ತೆ, ಮನೆ ಹತ್ರ ಧೂಳಿನ ಸಮಸ್ಯೆ ತಪ್ಪುತ್ತೆ, ಮತ್ತೆ ಮನೆಗೆ ತಂದು ಅದನ್ನು ಮತ್ತೆ ನಾವೇ ಗ್ರೇಡಿಂಗ್ ಮಾಡ್ಕೊಬೇಕು ಅಂತ ಒಂದು ಸಮಸ್ಯೆ ತಪ್ಪುತ್ತೆ. ನೀವು ಅಡಿಕೆಯನ್ನು ಸುಲಿದು ಡೈರೆಕ್ಟಾಗಿ ಯೂನಿಟ್ಗಳಿಗೆ ತಂದರೆ ಅಲ್ಲಿಂದ ನೀವು ಡೈರೆಕ್ಟ್ ಸಹಕಾರಿ ಸಂಘಗಳಿಗೆ ಹೋಗಿ ವಿಕ್ರಿ ಮಾಡುವಂಥ ಅಷ್ಟು ಪ್ರಮಾಣದಲ್ಲಿ ರೆಡಿ ಆಗಿರುತ್ತೆ ಅಡಿಕೆ. ಆಮೇಲೆ ಕಾರ್ಯಕ್ಷಮತೆ ಎಷ್ಟರ ಮಟ್ಟಿಗೆ ಇದೆ ಅಂತ, ಈಗ 100 ಕಿಲೋದಷ್ಟು ಒಣ ಅಡಿಕೆಯನ್ನು ತಂದು ಕೊಟ್ಟರೆ ಅದರಲ್ಲಿ ಸುಲಿದ ನಂತರ ಎಷ್ಟು ಒಳ್ಳೆಯ ಗ್ರೇಡಿಂದ ಸಿಗ್ತದೆ, ಹೇಗಿದೆ? ಈಗ ನಾವೇನು ರಿಸಲ್ಟ್ ಅಂತ ಹೇಳ್ತೀವಿ, ಈಗ 1 ಕ್ವಿಂಟಲ್ ಅಥವಾ 100 ಕೆಜಿ ಸಿಪ್ಪೆ ಸಹಿತ ಅಡಿಕೆಯನ್ನು ತಂದರೆ ಎಷ್ಟು ನಮಗೆ ಪರ್ಸೆಂಟೇಜ್ ಸಿಗುತ್ತೆ ಸುಲಿದಾದ ನಂತರ ಅಂತ. ಸೊ ಅದು ಅಡಿಕೆಯ ಮೇಲೆ ಮತ್ತು ಭೂಗುಣದ ಮೇಲೆ ಅವಲಂಬಿತವಾಗಿದೆ. ಈಗ ನಾವು ಒಂದೂವರೆ ವರ್ಷದಿಂದ ನೋಡ್ತಾ ಇದ್ದೀವಿ, 1 ಕ್ವಿಂಟಲ್ ಸಿಪ್ಪೆ ಅಡಿಕೆಗೆ 60-70% ಅಡಿಕೆ ಬರ್ತಾ ಇದೆ. ಈಗ ಮಳೆಗಾಲದ ಅಡಿಕೆ ಆದರೆ ಪರ್ಸೆಂಟೇಜ್ ಕಡಿಮೆ ಬರುತ್ತೆ. ಈಗ ಜವಳು ಪ್ರದೇಶ ಅಂತ ಏನು ಹೇಳ್ತೀವೋ ಅಲ್ಲಿಯ ತೂಕ ಕಡಿಮೆ ಬರುತ್ತೆ. ಈಗ ಸ್ವಲ್ಪ ಕಲ್ಲು ಮಣ್ಣಿನ ಜಾಗದಲ್ಲಿ ತೂಕ ಜಾಸ್ತಿ ಬರುತ್ತೆ. ಮತ್ತು ಗೊನೆ ಅಡಿಕೆ, ಅದರಲ್ಲಿ ಏನು ಕೊಳೆ ಅಡಿಕೆ ಮತ್ತು ಈ ಕೋಕ ಅದನ್ನೆಲ್ಲ ತೆಗೆದು ಕೊನೆ ಅಡಿಕೆ ಚೆನ್ನಾಗಿರುವಂಥ ಅಡಿಕೆ ಆದರೆ ಮತ್ತು ಹಳೆ ಮರದ ಅಡಿಕೆ ತೂಕ ಜಾಸ್ತಿ ಬರುತ್ತೆ. ಈ ಹೊಸ ಗಿಡಗಳ ಅಡಿಕೆ, ಅಡಿಕೆ ನೋಡಲಿಕ್ಕೆ ದೊಡ್ಡ ಇರುತ್ತೆ ಬಟ್ ತೂಕ ಕಡಿಮೆ ಇರುತ್ತೆ. ಸೊ ಇದೆಲ್ಲದರ ಆಧಾರದ ಮೇಲೆ ಒಂದು ಕ್ವಿಂಟಲ್ ಸಿಪ್ಪೆಗೋಟಿಗೆ 60-65% ನಾರ್ಮಲಿ ತೂಕ ಬರುತ್ತೆ. ಇದಕ್ಕೆ ಬೆಲೆ ನಿರ್ಧಾರ ಮಾಡೋದು ಹೇಗೆ ಅಂತ, ಅಡಿಕೆಗೆ ಅಲ್ಲ, 100 ಕಿಲೋ ಅಡಿಕೆ ತಂದು ಕೊಟ್ಟರೆ ಅದನ್ನು ಸಂಸ್ಕರಣೆ ಮಾಡಿದ ನಂತರ ಕೊಡುವಾಗ ಇಷ್ಟು ಬೆಲೆ ಅಂತ ನಿರ್ಧಾರ ಮಾಡೋದು ಹೇಗೆ? ಈಗ ಅಕ್ಕಿಯನ್ನು ಹುಡಿ ಮಾಡೋದಕ್ಕೆ 1 ಕಿಲೋಗೆ 5 ರೂಪಾಯಿ 6 ರೂಪಾಯಿ ಅಂತ ಹೇಳೋದಿಲ್ಲೋ ಹಾಗೆ ನಾವು ನಾರ್ಮಲಿ 1 ಕ್ವಿಂಟಲ್ ನಾವು ರೆಡಿ ಆದಮೇಲೆ ನಾವು ಚಾರ್ಜ್ ಮಾಡ್ತೀವಿ. ಈಗ 1 ಕ್ವಿಂಟಲ್ ರೆಡಿ ಅವರು ತಗೊಂಡು ಹೋಗಬೇಕಾದ್ರೆ ತೂಕ ಮಾಡಿ ನಾವು ಅದಕ್ಕೆ ಬೆಲೆ ನಿಗದಿ ಮಾಡ್ತೀವಿ. ಈಗ ನಾವು ಬೆಲೆ ನಿಗದಿ ಮಾಡಬೇಕಾದ್ರೆ ನಾರ್ಮಲಿ 1 ಗಂಟೆಗೆ ಅಡಿಕೆ ಮಷಿನ್ ಎಷ್ಟು ಅಡಿಕೆ ಸುಲಿಯುತ್ತೆ, ನಂತರ ಅದನ್ನು ಗ್ರೇಡಿಂಗ್ ಮಾಡಲಿಕ್ಕೆ ಎಷ್ಟು ಮ್ಯಾನ್ ಪವರ್, ಎಷ್ಟು ನಾವು ಕೆಲಸಗಾರನ ಉಪಯೋಗಿಸ್ತಾ ಇದ್ದೀವಿ, ಕರೆಂಟ್ ಚಾರ್ಜ್ ಎಷ್ಟು ಬರುತ್ತೆ, ಮತ್ತು ನಮಗೆ ಡೇ ಟು ಡೇ ಎಕ್ಸ್ಪೆನ್ಸ್ ಏನಿದೆ, ಇದನ್ನೆಲ್ಲ ಆಧಾರವಾಗಿಟ್ಟುಕೊಂಡು ಸೊ ಪ್ರತಿ ಕ್ವಿಂಟಲ್ ರೆಡಿ ಅಡಿಕೆಗೆ 1200 ರೂಪಾಯಿ ಬೆಲೆಯನ್ನು ನಿಗದಿ ಮಾಡಿದ್ದೀವಿ. ಒಟ್ಟಿನಲ್ಲಿ ನಿಮ್ಮ ಕಾರ್ಯಕ್ಷೇತ್ರ ಅಥವಾ ಕಾರ್ಯವ್ಯಾಪ್ತಿ ಸಿದ್ದಾಪುರ ತಾಲೂಕು ಒಂದೇ ಅಂತಲ್ಲ, ನಾವು ಯಾವುದೇ ಒಂದು ಕೆಲಸ ಇರ್ಬೋದು ನೀವು ಒಳ್ಳೆ ರೀತಿಯಿಂದ ಪ್ರಾಮಾಣಿಕವಾಗಿ ರೈತರು ಮೆಚ್ಚುವಂತ ಮಾಡಿದ್ರೆ ನೀವು ಕಸ್ಟಮರ್ನ ಹುಡುಕುವಂತಹ ಪ್ರಮೇಯ ಇರಲ್ಲ, ಅವರಾಗೆ ನಮ್ಮ ಕಡೆ ಬರ್ತಾರೆ. ಸೊ ಸಿದ್ದಾಪುರದ ಪಟ್ಟಣ ಒಂದೇ ಅಲ್ಲದೆ ನಮ್ಮ ಸುತ್ತಮುತ್ತ ಊರುಗಳು ಒಂದೇ ಅಲ್ಲದೆ ದೊಡ್ಡಮನೆ, ಮಾವಿನಗುಂಡಿ, ಬನವಾಸಿ, ಸಿರ್ಸಿ ಎಲ್ಲ ಕಡೆಯಿಂದನೂ ಇಲ್ಲಿ ಅಡಿಕೆ ಬರುತ್ತೆ. ಬಹಳ ಸಂತೋಷ ಸುಜಯ್ ಭಟ್ ಅವರೇ. ಅಡಿಕೆಯ ಸಂಸ್ಕರಣೆ ಮಾಡುವಂತಹದ್ದು, ವಿಂಗಡಣೆ ಮಾಡುವಂತಹದ್ದು ಮತ್ತು ಮಾರುಕಟ್ಟೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂತಹದ್ದು, ಇದರಲ್ಲಿ ಒಂದು ಸ್ವಉದ್ಯೋಗವನ್ನು ನೀವು ಕೈಗೊಳ್ತಾ ಇದ್ರಿ, ಅದರಲ್ಲೂ ವಿಶೇಷವಾಗಿ PM ಕಿರು ಆಹಾರ ಸಂಸ್ಕರಣಾ ಘಟಕವನ್ನು ನೀವು ನಿರ್ವಹಿಸ್ತಾ ಇದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಅಡಿಕೆ ಸಂಸ್ಕರಣೆ ಮತ್ತು ಮಾರುಕಟ್ಟೆಗೆ ಸಿದ್ಧತೆ ಈ ಕುರಿತು ಸಿದ್ದಾಪುರ ತಾಲೂಕಿನ ಗುಂಜಗೋಡು ಗ್ರಾಮದ ಸುಜಯ್ ಭಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು TS ಪ್ರಸಾದ್. ಕೆಳಗರೆ ಇದೊಂದು ಪ್ರಕಟಣೆ. ತಾಲೂಕು ಕುಣಬಿ ಸಮಾಜ ಅಭಿವೃದ್ಧಿ ಸಂಘ ಜೋಯ್ಡಾ, ಕಾಳಿ ಪ್ರವಾಸೋದ್ಯಮ ಸಂಸ್ಥೆ ಜೋಯ್ಡಾ, ಕಾಳಿ ರೈತ ಉತ್ಪಾದಕ ಕಂಪನಿ ಕುಂಬಾರವಾಡ, ಗೆಡ್ಡೆಗೆಣಸು ಬೆಳೆಗಾರರ ಸಂಘ ಜೋಯ್ಡಾ ಇವರ ಸಂಯುಕ್ತಾಶ್ರಯದಲ್ಲಿ ಜೋಯ್ಡಾ ಗೆಡ್ಡೆಗೆಣಸು ಮೇಳವನ್ನು ಮೇಳದ ಪ್ರದರ್ಶನ, ಸ್ಪರ್ಧೆ, ಮಾರಾಟ ಮತ್ತು ಆಹಾರ ಮೇಳ ಹಮ್ಮಿಕೊಳ್ಳಲಾಗಿದೆ. ಬನ್ನಿ, ಗ್ರಾಮೀಣ ಯುವಕರ ಮಹಿಳೆಯರ ಪ್ರಯತ್ನಕ್ಕೆ ಪ್ರೋತ್ಸಾಹಿಸಿ, ಗ್ರಾಮೀಣ ಆರ್ಥಿಕತೆಯನ್ನು ಬೆಂಬಲಿಸಿ, ಸ್ಥಳೀಯ ಉತ್ಪನ್ನಗಳಿಗೆ ಧ್ವನಿಯಾಗಿ, ಕಾಳಿ ಕಣಿವೆಯ ಆಹಾರ ವೈವಿಧ್ಯತೆಯನ್ನು ಸಂಭ್ರಮಿಸಿ. ದಿನಾಂಕ 8 ಜನವರಿ 2025 ಅಂದರೆ ನಾಳೆ ಮುಂಜಾನೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ. ಸ್ಥಳ ಕುಣಬಿ ಸಮುದಾಯ ಭವನ, ಜೊಯ್ಡಾ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಷ್ಣು ಡೇರೇಕರ್ ಅವರ ಮೊಬೈಲ್ ಸಂಖ್ಯೆ 9481953394, ನಿತಿನ್ ಶೆಟ್ಟಿ ಇವರ ಮೊಬೈಲ್ ಸಂಖ್ಯೆ 8762573715. ಪ್ರಕಟಣೆ ಕೇಳಿದಿರಿ. ಈಗ ಕೇಳಿ ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ನಮ್ಮ ಆಹಾರ ಪದ್ಧತಿಯಿಂದ ಮಧುಮೇಹದ ನಿಯಂತ್ರಣ ಸಾಧ್ಯವೇ? ಇದು ಪ್ರಶ್ನೆ. ಮಧುಮೇಹ ಎನ್ನುವಂತಹದ್ದು ಇಂದಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಮತ್ತು ಸಾಮಾನ್ಯವಾಗಿ ಕಾಣ್ತಾ ಇರುವಂತಹ ಸಮಸ್ಯೆ. ಆದರೆ ಮಧುಮೇಹ ಎನ್ನುವಂತಹದ್ದು ಒಂದು ರೋಗವಲ್ಲ, ಹತೋಟಿಯಲ್ಲಿರುವ ಮಧುಮೇಹವು ಒಂದು ಸಮಸ್ಯೆಯೂ ಕೂಡ ಅಲ್ಲ. ಆದರೆ ದೇಹದಲ್ಲಿ ಸಕ್ಕರೆ ಅಂಶ ನಿಯಂತ್ರಣದಲ್ಲಿ ಇಲ್ಲ ಎಂದಾದರೆ ಅದು ದೊಡ್ಡ ಸಮಸ್ಯೆಯಾಗಿ ಕಾಣಬಹುದು. ಭವಿಷ್ಯದಲ್ಲಿ ಇನ್ನಿತರ ತೊಂದರೆಗೂ ಕಾರಣ ಆಗಬಹುದು. ಕಣ್ಣಿನ ಸಮಸ್ಯೆ, ಕಾಲಿನ ಸಮಸ್ಯೆ, ಲೈಂಗಿಕ ನಿರಾಸಕ್ತಿ, ಮೂತ್ರಕೋಶದ ಸಮಸ್ಯೆ, ಗ್ಯಾಂಗ್ರೀನ್, ಹೃದಯದ ಸಮಸ್ಯೆ, ಪಾರ್ಶ್ವವಾಯು, ಸುಸ್ತು, ಎಲ್ಲ ಸಮಸ್ಯೆಗಳು ಕಂಡುಬರಬಹುದು. ಆದ್ದರಿಂದ ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತಹದ್ದು ಬಹಳಷ್ಟು ಅವಶ್ಯ. ಮಧುಮೇಹ ನಿಯಂತ್ರಣಕ್ಕೆ ಆಹಾರ ಪದ್ಧತಿಯ ಉಚಿತ ಅನುಸರಣೆ ಅನಿವಾರ್ಯ. ಸರಿಯಾದಂತಹ ಆಹಾರ ಕ್ರಮ ಇಲ್ಲದೇ ಇದ್ದಲ್ಲಿ ಎಂದಿಗೂ ಮಧುಮೇಹ ನಿಯಂತ್ರಣ ಅಸಾಧ್ಯ. ಹಾಗಾಗಿ ಸರಿಯಾದ ಆಹಾರ ಕ್ರಮದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಎಲ್ಲ ರೀತಿಯ ಕಾಳು ಪಲ್ಯಗಳು ಮಧುಮೇಹ ಇರುವವರ ಆರೋಗ್ಯಕ್ಕೆ ಒಳ್ಳೆಯದು. ಕಾಳು ಪಲ್ಯಗಳು ಹೆಚ್ಚು ನಾರಿನ ಅಂಶದಿಂದ ಕೂಡಿರುತ್ತವೆ. ಇದರಲ್ಲಿ ಸಕ್ಕರೆ ಅಂಶವು ಸಂಯುಕ್ತ ರೂಪದಲ್ಲಿದ್ದು ದೇಹದಲ್ಲಿನ ಸಕ್ಕರೆ ಅಂಶವನ್ನು ಒಮ್ಮೆಲೆ ಹೆಚ್ಚಿಸುವುದಿಲ್ಲ, ದೈಹಿಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸುತ್ತದೆ. ಹಣ್ಣುಗಳು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಹಣ್ಣುಗಳನ್ನು ಮಧುಮೇಹಿಗಳು ಸೇವಿಸಬಹುದೇ ಎನ್ನುವಂತಹದ್ದು ಅನೇಕರ ಸಂದೇಹ. ಹಣ್ಣುಗಳು ಆಂಟಿ ಆಕ್ಸಿಡೆಂಟ್ಗಳ ಆಗರ. ಹಣ್ಣುಗಳನ್ನು ಮಧುಮೇಹಿಗಳು ಕೂಡ ಸೇವಿಸಬಹುದು. ಅನೇಕ ಪೋಷಕಾಂಶಗಳು ಹಣ್ಣುಗಳಿಂದ ದೊರೆಯುತ್ತವೆ, ತರಕಾರಿಗಳು ಕೂಡ ಹಾಗೆಯೇ. ಹಾಗಾಗಿ ಹಣ್ಣು ಮತ್ತು ತರಕಾರಿಗಳ ಸೇವನೆ ಬಹಳಷ್ಟು ಒಳ್ಳೆಯದು. ಜೀವನ ಶೈಲಿ ಆಧಾರಿತ ತಪ್ಪು ಆಹಾರ ಕ್ರಮದಿಂದ ಹೆಚ್ಚಾಗ್ತಾ ಇರುವಂತಹ ಸಮಸ್ಯೆಗಳಲ್ಲಿ ಮಧುಮೇಹವು ಬಹಳ ಪ್ರಮುಖವಾದಂತಹದ್ದು. ಈರುಳ್ಳಿಯು ಹೆಚ್ಚಿನ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿದೆ. ಪ್ರತಿನಿತ್ಯ ಹಸಿ ಈರುಳ್ಳಿಯನ್ನು ತಿನ್ನುವ ಹವ್ಯಾಸವನ್ನು ಮಧುಮೇಹಿಗಳು ಮಾಡಿಕೊಳ್ಳುವಂತಹದ್ದು ಒಳ್ಳೆಯದು. ಊಟದ ಜೊತೆಯಲ್ಲಿಯೂ ಕೂಡ ಸೇವಿಸಬಹುದು. ಈರುಳ್ಳಿಯು ದೇಹದಲ್ಲಿ ಇರುವ ಇನ್ಸುಲಿನ್ನಲ್ಲಿಯೇ ಸಕ್ಕರೆ ಅಂಶವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಸಿಹಿ ಗುಂಬಳದ ಬಳಕೆ ಮಧುಮೇಹಿಗಳಿಗೆ ಒಳ್ಳೆಯದು. 100 ಗ್ರಾಂ ಸಿಹಿ ಗುಂಬಳವು ಕೇವಲ 3 ಗ್ರಾಂ ಸಕ್ಕರೆ ಅಂಶವನ್ನು ಹೊಂದಿರುತ್ತದೆ. ಬೆಳ್ಳುಳ್ಳಿಯ ಬಳಕೆ ಆಹಾರ ಪದಾರ್ಥದಲ್ಲಿ ಒಳ್ಳೆಯದು. 2 ಚಮಚ ಬೆಣ್ಣೆಯನ್ನು ತೆಗೆದುಕೊಂಡು ಬಾಣಲಿಯಲ್ಲಿ ಹಾಕಿ ಅದಕ್ಕೆ ಹೆಚ್ಚಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಸಿಹಿ ಗುಂಬಳ ಮತ್ತು 10-12 ಗೋಡಂಬಿಯನ್ನು ಹಾಕಿ ಹುರಿದುಕೊಳ್ಳಬೇಕು. ಇದಕ್ಕೆ ನೀರನ್ನು ಹಾಕಿ ಕುಕ್ಕರ್ನಲ್ಲಿ ಬೇಯಿಸಿಕೊಳ್ಳಬೇಕು. ಕಾಳು ಮೆಣಸಿನ ಪುಡಿ ಮತ್ತು ಸ್ವಲ್ಪವೇ ಸ್ವಲ್ಪ ಉಪ್ಪನ್ನು ಸೇರಿಸಿ ಬೇಯಿಸಿದ ಎಲ್ಲವನ್ನು ಹಾಕಿ ರುಬ್ಬಿಕೊಂಡು ಸೂಪನ್ನು ತಯಾರಿಸಿಕೊಂಡು ಪ್ರತಿನಿತ್ಯ 2 ಬಾರಿ ಕುಡಿಯುತ್ತಾ ಬಂದಲ್ಲಿ ಮಧುಮೇಹವನ್ನು ಹತೋಟಿಗೆ ತರಬಹುದು. ಪಪ್ಪಾಯವು ಮಧುಮೇಹಿಗಳ ಆರೋಗ್ಯಕ್ಕೆ ಒಳ್ಳೆಯದು. ಪ್ರತಿನಿತ್ಯ ಪಪ್ಪಾಯ ಸೇವನೆ ಮಾಡಬಹುದು. ಮೂಸಂಬಿ, ಕಿತ್ತಳೆ, ಕಲ್ಲಂಗಡಿ, ಕರಬೂಜ, ಬೆಣ್ಣೆಹಣ್ಣು, ದಾಳಿಂಬೆ, ಸೇಬು ಇನ್ನಿತರ ಹಣ್ಣುಗಳ ಸೇವನೆಯಿಂದ ಮಧುಮೇಹದಿಂದ ಉಂಟಾಗುವಂತಹ ಇತರ ತೊಂದರೆಗಳನ್ನು ಕೂಡ ನಿಯಂತ್ರಿಸಬಹುದು. ಈಗಾಗಲೇ ಹೇಳಿದ ಹಾಗೆ ಆಹಾರ ಪದಾರ್ಥಗಳ ಸೇವನೆ ಮತ್ತು ಮನೆ ಮದ್ದುಗಳ ಅಳವಡಿಕೆ ಮಧುಮೇಹ ನಿರ್ವಹಣೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಗ್ರೀನ್ ಜ್ಯೂಸ್ ಥೆರಪಿಯು ಮಧುಮೇಹ ಹತೋಟಿಗೆ ಅತ್ಯಂತ ಸಹಕಾರಿ. ಸುಲಭವಾಗಿ ದೊರೆಯುವ ಹಸಿರು ಸೊಪ್ಪುಗಳನ್ನು, ಉದಾಹರಣೆಗೆ ನುಗ್ಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಇವುಗಳನ್ನು ತೆಗೆದುಕೊಂಡು ಜೊತೆಯಲ್ಲಿ 1 ಚಮಚ ಅಗಸೆ ಬೀಜ, 1 ಚಮಚ ಕಪ್ಪು ಎಳ್ಳು ಮತ್ತು 1 ಗ್ಲಾಸ್ ನೀರನ್ನು ಹಾಕಿ ಮಿಕ್ಸರ್ನಲ್ಲಿ ರುಬ್ಬಿಕೊಂಡು ಜ್ಯೂಸ್ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೆ ಸಕ್ಕರೆಯ ಪ್ರಮಾಣವು ಹತೋಟಿಗೆ ಬಂದು ಮಧುಮೇಹದಿಂದ ಬಂದಂತಹ ಕಾಲಿನ ಉರಿ ಮತ್ತು ಕಾಲಿನ ತೊಂದರೆಗಳು ಕೂಡ ನಿರ್ವಹಣೆಗೆ ಬರುತ್ತವೆ. ಎಲ್ಲ ರೀತಿಯ ಪೋಷಕಾಂಶಗಳು ಲಭ್ಯವಾಗ್ತವೆ. ನೆಲ್ಲಿಕಾಯಿಯ ಬಳಕೆಯು ಸಕ್ಕರೆ ಕಾಯಿಲೆಯನ್ನು ಹತೋಟಿಯಲ್ಲಿ ಇಡುವುದಕ್ಕೆ ಸಹಕಾರಿ. ಗೋಧಿ ಹುಲ್ಲಿನ ತಾಜಾ ರಸವನ್ನು 3 ತಿಂಗಳವರೆಗೆ ತೆಗೆದುಕೊಳ್ಳುತ್ತಾ ಬಂದಲ್ಲಿ ಕಾಲಲ್ಲಿ ಉಂಟಾಗುವಂತಹ ಉರಿ, ಜೋಮು ಕಡಿಮೆ ಆಗ್ತಾ ಬರುತ್ತದೆ. ದಾಲ್ಚೀನಿ ಅಥವಾ ಚಕ್ಕೆಯು ಮಧುಮೇಹ ನಿಯಂತ್ರಣಕ್ಕೆ ಅತ್ಯಂತ ಉಪಕಾರಿಯಾಗಿದ್ದು ದೇಹದಲ್ಲಿನ ಇನ್ಸುಲಿನ್ ಪ್ರಮಾಣವನ್ನು ದ್ವಿಗುಣಗೊಳಿಸಲು ಹಾಗೂ ದೇಹಕ್ಕೆ ಹೆಚ್ಚಿನ ಪ್ರಮಾಣದ ಇನ್ಸುಲಿನ್ ಒದಗಿಸಲು ಸಹಕಾರಿಯಾಗ್ತದೆ. ವಾಲ್ನಟ್ ಅಥವಾ ಅಕ್ರೂಟನ್ನು ಹಾಗೂ ಉಳಿದ ಎಲ್ಲ ರೀತಿಯ ನಟ್ಸ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವಂತಹದ್ದು ಆರೋಗ್ಯಕ್ಕೆ ಉತ್ತಮವಾದಂತಹದ್ದು. ವಾಲ್ನಟ್ನಲ್ಲಿನ ಮೆಗ್ನೀಷಿಯಂ ಅಂಶವು ದೇಹಕ್ಕೆ ಅಗತ್ಯವಾಗಿದ್ದು ಮಧುಮೇಹಿಗಳಿಗೆ ಅತ್ಯುಪಯುಕ್ತವಾಗಿದೆ. ಅಗಸೆ ಬೀಜವು ಮಧುಮೇಹ ನಿಯಂತ್ರಣಕ್ಕೆ ಸಹಕಾರಿ. ಮೆಂತಿಯನ್ನು ಮಜ್ಜಿಗೆಯೊಂದಿಗೆ ಬೆರೆಸಿ ಸೇವಿಸುವಂತಹದ್ದು. ಪ್ರತಿ ದಿವಸ ಬೆಳಿಗ್ಗೆ 1/2 ಗ್ಲಾಸ್ ಹಾಗಲಕಾಯಿ ರಸವನ್ನು ತೆಗೆದು ಅಥವಾ ಜ್ಯೂಸ್ ಮಾಡಿಕೊಂಡು ಕುಡಿಯುವುದರಿಂದ ದೇಹದಲ್ಲಿನ ಸಕ್ಕರೆ ಅಂಶವು ಹತೋಟಿಗೆ ಬಂದು ಕಾಲು ಉರಿ, ಕಾಲು ಜೋಮು ಕಡಿಮೆಯಾಗ್ತದೆ. ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ. ಪ್ರಸ್ತುತಿ ಡಿಎಸ್ ಪ್ರಸಾದ್. ಪಕ್ಷಿಯೋ ಸೇತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ. ಮತಲಬ್ ದೇಖ್ ಬೇಟಾ, ತೂ ಜೋ ಯೇ ಅಂಧಾಧುನ್ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ. ಅರೇ ಪಹಲೇ ಐಸಾ ನಹೀ ಥಾ, ಪೂಛ್ನಾ ಅಪ್ನೇ ಬಡೇ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ, ಶುದ್ಧತಾ ಝಲಕ್ತಿ ಥೀ.

ಬಾವಿ ಜಲ ಬಾತಿ ಬರಿದಾಯ್ತು ಹರಿಯೇ ಬಾವಿಯೊಳ ಜಲ ಬಾತಿ ಬರಿದಾಯ್ತು ಹರಿಯೇ ಬಾವಿಯೊಳ ಜಲ ಬಾತಿ ಬರಿದಾಯ್ತು ಹರಿಯೇ ಬಾವಿಯೊಳ ಜಲ ಬಾತಿ ಬರಿದಾಯ್ತು ಹರಿಯೇ ಬಿಸಿಲು ಗಾಳಿಗಾಗಿ ಮರದ ನರಳಿಗೆ ಪೋದೆ ಬಿಸಿಲು ಗಾಳಿಗಾಗಿ ಮರದ ನರಳಿಗೆ ಪೋದೆ ಬಿಸಿಲು ಗಾಳಿಗಾಗಿ ಮರದ ನರಳಿಗೆ ಪೋದೆ ಬಿಸಿಲು ಗಾಳಿಗಾಗಿ ಮರದ ನರಳಿಗೆ ಪೋದೆ ಮರ ಬಗಿಸಿರದ ಮೇಲೆರಗಿತು ಹರಿಯೇ ಮರ ಬಗಿಸಿರದ ಮೇಲೆರಗಿತು ಹರಿಯೇ ಮರ ಬಗಿಸಿರದ ಮೇಲೆರಗಿತು ಹರಿಯೇ ಮರ ಬಗಿಸಿರದ ಮೇಲೆರಗಿತು ಹರಿಯೇ ಅಡವಿಯೊಳ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ ಅಡವಿಯೊಳ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ ಅಡವಿಯೊಳ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ ಅಡವಿಯೊಳ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ ತೊಟ್ಟಿಲೊಳಗಿದ್ದ ಶಿಶುವು ಮಾಯವಾಯ್ತು ಹರಿಯೇ ತೊಟ್ಟಿಲೊಳಗಿದ್ದ ಶಿಶುವು ಮಾಯವಾಯ್ತು ಹರಿಯೇ ತೊಟ್ಟಿಲೊಳಗಿದ್ದ ಶಿಶುವು ಮಾಯವಾಯ್ತು ಹರಿಯೇ ತೊಟ್ಟಿಲೊಳಗಿದ್ದ ಶಿಶುವು ಮಾಯವಾಯ್ತು ಹರಿಯೇ ಹನ್ನೆರಡು ವರುಷಕ್ಕೆ ಅಕ್ಕನ ಮನೆ ಬೋದೆ ಹನ್ನೆರಡು ವರುಷಕ್ಕೆ ಅಕ್ಕನ ಮನೆ ಬೋದೆ ಹನ್ನೆರಡು ವರುಷಕ್ಕೆ ಅಕ್ಕನ ಮನೆ ಬೋದೆ ಹನ್ನೆರಡು ವರುಷಕ್ಕೆ ಅಕ್ಕನ ಮನೆ ಬೋದೆ ಕಾಲೆಲ್ಲ ಧೂಳೆಂದು ಹೊರಗೆ ನಿಲ್ಲೆಂದಾಳು ಕಾಲೆಲ್ಲ ಧೂಳೆಂದು ಹೊರಗೆ ನಿಲ್ಲೆಂದಾಳು ಕಾಲೆಲ್ಲ ಧೂಳೆಂದು ಹೊರಗೆ ನಿಲ್ಲೆಂದಾಳು ಕಾಲೆಲ್ಲ ಧೂಳೆಂದು ಹೊರಗೆ ನಿಲ್ಲೆಂದಾಳು ರಸದಳಿ ಕಬ್ಬೆಂದು ತಿನ್ನಲು ನಾ ಬೋದೆ ರಸದಳಿ ಕಬ್ಬೆಂದು ತಿನ್ನಲು ನಾ ಬೋದೆ ರಸದಳಿ ಕಬ್ಬೆಂದು ತಿನ್ನಲು ನಾ ಬೋದೆ ರಸದಳಿ ಕಬ್ಬೆಂದು ತಿನ್ನಲು ನಾ ಬೋದೆ ರಸದಳಿ ಕಬ್ಬೆಲ್ಲ ವಿಷವಾಯ್ತು ಹರಿಯೇ ರಸದಳಿ ಕಬ್ಬೆಲ್ಲ ವಿಷವಾಯ್ತು ಹರಿಯೇ ರಸದಳಿ ಕಬ್ಬೆಲ್ಲ ವಿಷವಾಯ್ತು ಹರಿಯೇ ರಸದಳಿ ಕಬ್ಬೆಲ್ಲ ವಿಷವಾಯ್ತು ಹರಿಯೇ ತಂದೆ ಶ್ರೀ ಪುರಂದರ ವಿಠಲ ನಾರಾಯಣ ತಂದೆ ಶ್ರೀ ಪುರಂದರ ವಿಠಲ ನಾರಾಯಣ ತಂದೆ ಶ್ರೀ ಪುರಂದರ ವಿಠಲ ನಾರಾಯಣ ತಂದೆ ಶ್ರೀ ಪುರಂದರ ವಿಠಲ ನಾರಾಯಣ ನಾಸಾಯು ಹೊತ್ತಿಗೆ ನೀ ಕಾಯೋ ಹರಿಯೇ ನಾಸಾಯು ಹೊತ್ತಿಗೆ ನೀ ಕಾಯೋ ಹರಿಯೇ ನಾಸಾಯು ಹೊತ್ತಿಗೆ ನೀ ಕಾಯೋ ಹರಿಯೇ ನಾಸಾಯು ಹೊತ್ತಿಗೆ ನೀ ಕಾಯೋ ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ ನೀರ ಮೇನಿನ ಗುಳ್ಳ